ಅಶೋಕ ನೀವಾ? ಪುಟ್ಟಿ ಆಗಿದ್ದಾಳೆ ಶಾರದಾ. ಪುಟ್ಟಿ ತುಂಬಾ ಚೆನ್ನಾಗಿದ್ದಾಳೆ, ಈಗ ಮಲಗಿದ್ದಾಳೆ. ಅಯ್ಯೋ, ರಾತ್ರಿ ಹೊತ್ತು ಪುಟ್ಟಿನ ಸೊಳ್ಳೆ ಪ್ರದೆ ಇಲ್ಲದೆ ಮಲಗಿಸಿದ್ಯಾ? ಅಕ್ಕ, ಅವಳು ಹಾಗೆ ಮಲ್ಕೋತಾಳೆ. ಗಮನವಿಡು, ಈ ಚಿಕ್ಕ ನಿರ್ಲಕ್ಷ್ಯತನ ಮಲೇರಿಯಾದಂತ ದೊಡ್ಡ ಕಾಯಿಲೆಗೆ ಕಾರಣ ಆಗ್ಬೋದು. ಈ ಎಚ್ಚರಿಕೆ ನಿಮ್ಗಾಗಿಯೂ ಇದೆ. ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಮನೆ ಅಕ್ಕಪಕ್ಕದಲ್ಲಿ ನೀರು ನಿಲ್ಲಲು ಬಿಡದಿರಿ. ಮಲಗುವಾಗ ಯಾವಾಗಲೂ ಸೊಳ್ಳೆ ಪ್ರದೆಯನ್ನು ಬಳಸಿ. ಮನೆಯಲ್ಲಿ ಸೊಳ್ಳೆ ಹೊಡೆಯುವ ಔಷಧಿಯನ್ನು ಸಿಂಪಡಿಸಿ. ನೀವು ಜೊತೆಯಾದಾಗ ಮಲೇರಿಯಾವನ್ನು ಓಡಿಸಬಹುದು. ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿಯ ವತಿಯಿಂದ ಸಾರ್ವಜನಿಕರ ಹಿತಕ್ಕಾಗಿ ಪ್ರಕಟಣೆ. ಈಗ ಗಿಡ ಸಾಂಬಾರ ಬೆಳೆಗಳ ಬೇಸಾಯದ ಬಗ್ಗೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಇಲಾಖೆ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಹರ್ಷ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಇವತ್ತಿನ ದಿವಸ ತಾವು ಗಿಡ ಸಾಂಬಾರು ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಗಿಡ ಸಾಂಬಾರು ಬೆಳೆಗಳು ಅಂದ್ರೆ ಏನು, ಯಾವ್ಯಾವ ಗಿಡ ಸಾಂಬಾರು ಬೆಳೆಗಳಿದ್ದಾವೆ, ಅದನ್ನ ಯಾವ ರೀತಿ ಲಾಭದಾಯಕವಾಗಿ ಬೆಳ್ಕೋಬೇಕು, ಯಾವ ತಳಿಗಳಿದ್ದಾವೆ, ಯಾವ ರೀತಿಯ ಬೇಸಾಯ ಎಲ್ಲಿ ಸಿಗುತ್ತೆ, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಿ ಡಾಕ್ಟರ್ ಹರ್ಷ ಅವರೇ. ಖಂಡಿತ ಸರ್. ಮೊಟ್ಟ ಮೊದಲಿಗೆ ಆಕಾಶವಾಣಿ ಕೇಳಿದರಿಗೆ ಸಾಂಬಾರ್ ಮಂಡಳಿ ಪರವಾಗಿ ಹಾಗೂ ನನ್ನ ಪರವಾಗಿ ನಮಸ್ಕಾರಗಳು. ಸಾಂಬಾರ್ ಬೆಳೆಗಳಲ್ಲಿ ಬಹಳಷ್ಟು ವಿಧಗಳಿವೆ. ಅದನ್ನ ನಾವು ಬೇರೆ ಬೇರೆ ಬೆಳೆಗಳಾಗಿ ವಿಂಗಡಿಸಿದಾಗ ಯಾವ ಸಾಂಬಾರ್ ಬೆಳೆಗಳು ಮರದಲ್ಲಿ ಬೆಳೆಯುತ್ತೋ ಅದನ್ನ ಮರ ಸಾಂಬಾರ ಅಥವಾ ಗಿಡ ಸಾಂಬಾರ ಅಂತ ಹೇಳ್ತೀವಿ. ಉದಾಹರಣೆಗೆ ಹುಣಸೆ ಹಣ್ಣಾಗ್ಬೋದು, ಜಾಯಿಕಾಯಿ ಪತ್ರೆ, ಚಕ್ಕೆ ಅಥವಾ ದಾಲ್ಚಿನ್ನಿ, ಲವಂಗ, ಅದೇ ರೀತಿ ಸರ್ವ ಸಾಂಬಾರ ಅಥವಾ ಆಲ್ ಸ್ಪೈಸ್ ಅಂತ ಹೇಳ್ತೀವಲ್ಲ, ಇದು ಇವೆಲ್ಲ ಇವನ್ನೆಲ್ಲ ನಾವು ಗಿಡ ಸಾಂಬಾರ ಅಂತ ಹೇಳ್ತೀವಿ. ಇದನ್ನ ಸಾಮಾನ್ಯವಾಗಿ ಅತಿ ಹೆಚ್ಚು ಬೆಳೆಯುವಂತ ಪ್ರದೇಶ ಅಂತಂದ್ರೆ ಅಥವಾ ಸಾಂಪ್ರದಾಯಿಕವಾಗಿ ಬೆಳೆಯುವಂತ ಪ್ರದೇಶ ಅಂತಂದ್ರೆ ಕರಾವಳಿ ಬಯಲಿನಲ್ಲಿ ಬೆಳೀತಾರೆ. ಅದನ್ನ ಬಿಟ್ರೆ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಅಥವಾ ಮಲ್ನಾಡು ಪ್ರದೇಶದಲ್ಲಿ ಬೆಳೀತಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿನ ನಾವು ನೋಡಿದ್ರೆ ಇದರಲ್ಲಿ ಯುಜಿನಾಲ್ ಅನ್ನುವಂತ ಒಂದು ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಫಾರ್ಮಾ ಇಂಡಸ್ಟ್ರಿ ಅಂದ್ರೆ ಔಷಧೀಯ ಗುಣಗಳು ಜಾಸ್ತಿ ಇರೋದ್ರಿಂದ ಔಷಧೀಯ ಕಂಪನಿಗಳು ಇದ್ರ ಮೇಲೆ ಬಹಳಷ್ಟು ಡಿಪೆಂಡ್ ಆಗ್ತಾ ಇದ್ದಾವೆ. ಹಾಗಾಗಿ ಸಾಂಪ್ರದಾಯಿಕವಲ್ಲದ ಜಾಗಗಳಲ್ಲೂ ಕೂಡ ಈ ಬೆಳೆಗಳನ್ನ ಬೆಳೆಯುವಂತ ಪ್ರಯತ್ನಗಳು ಅತಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಹಾಸನ ಜಿಲ್ಲೆ ವಿಚಾರಕ್ಕೆ ಬಂತು ಅಂತಂದ್ರೆ ಹಾಸನ ಜಿಲ್ಲೆ ಸಾಂಬಾರ ಪದಾರ್ಥಗಳ ರಾಜನಿಗೂ ಹೆಸರುವಾಸಿ. ಈ ಸಕಲೇಶ್ಪುರದಂತ ಪ್ರದೇಶ ಸಾಂಬಾರ ಪದಾರ್ಥದ ರಾಣಿ ಆಗಿರುವಂತ ಏಲಕ್ಕಿಗೂ ಕೂಡ ಹೆಸರುವಾಸಿ. ಆದ್ರೆ ಬರೇ ರಾಜಾರಾಣಿಯಿಂದ ರಾಜ್ಯ ನಡೆಸಕ್ಕಾಗಲ್ಲ, ಒಂದು ಒಳ್ಳೆ ಮಂತ್ರಿ ಮಂಡಲ ಬೇಕು. ಆ ಮಂತ್ರಿ ಮಂಡಲಕ್ಕೆ ನಾವು ಈ 5 ಜನನ್ನ ಸೇರ್ಪಡಿಸಿದ್ರೆ ಏನಾಗುತ್ತೆ, ಇರುವಂತ ಖಾಲಿ ಭೂಮಿ, ಉದಾಹರಣೆಗೆ ಅರಸೀಕೆರೆ ಭಾಗ ಚಂದ್ರಾಯಪಟ್ಟಣ ಭಾಗದಲ್ಲಿ ಉತ್ತಮವಾದಂತಹ ತೆಂಗಿನ ತೋಟ ಇತ್ತು. ಹೀಗಾಗಿ ನಾನು ಹೇಳಿದಂತ ಸಾಂಬಾರ ಬೆಳೆಗಳು ಅಂದ್ರೆ ಮರ ಸಾಂಬಾರ ಬೆಳೆ ಅಥವಾ ಗಿಡ ಸಾಂಬಾರ ಬೆಳೆಗಳನ್ನ ಬೆಳಿಬೇಕು ಅಂತಂದ್ರೆ ನೆರಳು ಬೇಕು. ಆಲ್ರೆಡಿ ನಮ್ಗೆ ತೆಂಗಿನ ತೋಟ ಇರೋದ್ರಿಂದ ಆ ತೆಂಗಿನ ತೋಟದ ನೆರಳಲ್ಲಿ ಖಾಲಿ ಜಾಗದಲ್ಲಿ ಈ ಬೆಳೆಗಳನ್ನ ಬೆಳೆಯೋದ್ರಿಂದ ಒಂದು ರೈತನಿಗೆ ಅಡಿಷನಲ್ ಇನ್ಕಮ್ ಅಥವಾ ಆದಾಯ ಹೆಚ್ಚಾಗತ್ತೆ. ಅದರ ಜೊತೆಗೆ ಭೂಮಿಯ ಉಪಲಬ್ಧತೆ ಮತ್ತೆ ಉಪಯೋಗ ಎರಡು ಕೂಡ ಹೆಚ್ಚಾಗ್ತದೆ. ಮತ್ತೆ ಬಯೋಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯತೆ ಅಂತ ನಾವು ಏನ್ ಹೇಳ್ತೀವಿ ಅದು ಕೂಡ ಹೆಚ್ಚಾಗ್ತದೆ. ಮತ್ತೆ ಮೂಲತವಾಗಿ ನಾವು ಗಮನಿಸಿದ್ರೆ ಇದೆಲ್ಲ ನಮ್ಮ ಮನೆ ಮದ್ದು. ಈ ಗಿಡ ಸಾಂಬಾರದಲ್ಲಿ ನಾನು ಈಗ ಹೇಳಿದಷ್ಟು ಗಿಡ ಇಷ್ಟು ಪದಾರ್ಥಗಳು ಸಾಂಬಾರ ಬೆಳೆಗಳು ಮನೆ ಮದ್ದಾಗಿರೋದ್ರಿಂದ ನಮ್ಗೆ ಮನೆ ಮದ್ದು ಸಿಕ್ಕಾಗತ್ತೆ. ಹಾಗಾಗಿ ಈ ಬೆಳೆಗಳನ್ನ ನಾವು ನಮ್ಮ ಹಾಸನ ಜಿಲ್ಲೆನಲ್ಲಿ ಕೂಡ ತುಂಬಾ ಚೆನ್ನಾಗಿ ಬೆಳಿಬಹುದು. ಮೊಟ್ಟ ಮೊದಲು ವಿಚಾರಕ್ಕೆ ಬಂತು ಅಂತಂದ್ರೆ ನಟ್ಮಗ್ ಅಥವಾ ಜಾಯಿಕಾಯಿ ಅಂತ ಏನೇ ಹೇಳ್ತೀವಿ ಆ ಬೆಳೆಯನ್ನ ಸಾಂಪ್ರದಾಯಿಕವಾಗಿ ಬೆಳೆಯುವಂತ ಜಾಗಗಳಂದ್ರೆ ಇಂಡೋನೇಷ್ಯಾದಲ್ಲಿ ಬೆಳೀತಿದ್ರು. ಅದನ್ನ ಬಿಟ್ರೆ ಗ್ರೆನೇಡಾ ಅನ್ನುವಂತ ವೆಸ್ಟ್ ಇಂಡೀಸ್ ಐಲ್ಯಾಂಡ್ಸ್ ನಲ್ಲಿ ನ್ಯಾಚುರಲಿ ಬೆಳೀತಾರೆ. ಅದು ಬಿಟ್ರೆ ಕರ್ನಾಟಕದಲ್ಲಿ ನಮ್ಮ ಶಿರಸಿ ಭಾಗ, ಶಿವಮೊಗ್ಗ, ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಮೂಲತಃ ಇಲ್ಲಿ ಇರುವಂತ ಬಹಳ ಪ್ರಮುಖವಾದಂತ ಸಮಸ್ಯೆ ಜಾಯಿಕಾಯಿನಲ್ಲಿ ಸೆಕ್ಷುವಲ್ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ. ಅಂದ್ರೆ ಈ ಜಾಯಿಕಾಯಿ ಗಿಡದಲ್ಲಿ ಗಂಡು ಗಿಡ ಹೆಣ್ಣು ಗಿಡ ಅಂತ ಬರ್ತದೆ. ಯಾವಾಗ ನಾವು ಕಾಯಿ ಮುಖಾಂತರ ಪ್ರಸಾರಣ ಮಾಡ್ತೀವಿ ಅಂದ್ರೆ ಕಾಯಿ ಮುಖಾಂತರ ಗಿಡಗಳನ್ನ ಉತ್ಪಾದನೆ ಮಾಡ್ತೀವಿ ಅಂತ ಟೈಮ್ನಲ್ಲಿ ಕೆಲವೊಂದ್ಸತಿ ನಮ್ಗೆ ಹೆಚ್ಚಾಗಿ ಗಂಡು ಗಿಡಗಳು ಬರುವಂತ ಅವಕಾಶಗಳು ಜಾಸ್ತಿ ಇರ್ತದೆ. ಹೆಣ್ಣು ಗಿಡಗಳಿಂದ ನಾವು ಬರೇ ಗಂಡು ಗಿಡಗಳನ್ನ ಇಟ್ಕೊಂಡಾಗ ಕಾಯಿ ಬರೋದಿಲ್ಲ. ಇದು ಒಂದೇ ಗಿಡದಲ್ಲಿ ನಮಗೆ ಎರಡು ರೀತಿ ಸಾಂಬಾರ ಪದಾರ್ಥಗಳನ್ನ ಕೊಡುತ್ತೆ. ಒಂದು ಜಾಯಿಕಾಯಿ ಮತ್ತೆ ಇನ್ನೊಂದು ಪತ್ರೆ ಅಥವಾ ಜಾಪತ್ರೆ ಅಂತ ಕೂಡ ಕರೀತಾರೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿನ ಗಮನಿಸಿದ್ರೆ ಯಾರು ಕಮರ್ಷಿಯಲಿ ಇದನ್ನ ಬೆಳೀಲಿಕ್ಕೆ ಇಚ್ಛಾ ಪಡ್ತಾರೋ ಅವರೆಲ್ಲ ಕಸಿ ಮಾಡಿರೋ ಗಿಡಗಳ ಮುಖಾಂತರ ಹೋಗ್ತಾ ಇದ್ದಾರೆ. ಈ ಒಂದು ಸಾಂಬಾರ ಬೆಳೆ ಅಥವಾ ಜಾಯಿಕಾಯಿನ ಬೆಳಿಬೇಕು ಅಂತಂದ್ರೆ ಆರ್ದ್ರತೆ ಹೆಚ್ಚಾಗಿರಬೇಕು, ಉಷ್ಣಾಂಶ 28-34 degrees ತನಕ ಇದ್ರೆ ಸೂಕ್ತವಾಗಿರ್ತದೆ. ಅದರ ಜೊತೆಗೆ ವಾರ್ಷಿಕವಾಗಿ ಕನಿಷ್ಠ ಪಕ್ಷ 1200 mm ಮಳೆ ಆಗಬೇಕು. ಎತ್ತರ ಬಂದು 1200 meters ಎಬೋ ಮೀನ್ ಸೀ ಲೆವೆಲ್ ಎತ್ತರ ತನಕ ನಾವು ಈ ಬೆಳೆನ ಬೆಳಿಬಹುದು. ಇದುವರೆಗೂ ರಿಲೀಸ್ ಮಾಡಿರುವಂತಹ ವೆರೈಟಿ ವಿಚಾರದ ಬಂದ್ರೆ ಭಾರತೀಯ ಸಾಂಬಾರು ಸಂಶೋಧನಾ ಸಂಸ್ಥೆ ಕೋಯಿಕೋಡ್ ಅಥವಾ ಕ್ಯಾಲಿಕಟ್ ನಿಂದ ISR ವಿಶ್ವಶ್ರೀ ಎನ್ನುವಂತ ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಈ ತಳಿಗಳಿಗಿನ್ನ ಹೆಚ್ಚಾಗಿ ಕಸಿ ಮಾಡಿರುವಂತ ತಳಿಗಳನ್ನೇ ಬಹಳ ಪ್ರಚಲಿತದಲ್ಲಿದೆ. ಈ ಗಿಡಗಳು ಬೇಕು ಅಂತಂದ್ರೆ ಒಂದು DISC ಅಂತ ಡೈರೆಕ್ಟರೇಟ್ ಆಫ್ ಅರಕನಟ್ ಅಂಡ್ ಸ್ಪೈಸಸ್ ಡಿಪಾರ್ಟ್ಮೆಂಟ್ ಅಂತ ಅನ್ನುವಂತ ಸಂಸ್ಥೆ ನರ್ಸರಿಗಳನ್ನ ದೃಢೀಕರಿಸಿದೆ ಅಥವಾ ಪ್ರಮಾಣೀಕರಿಸಿದಂತ ನರ್ಸರಿಗಳಿದ್ದಾವೆ. ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿದೆ, ಅದೇ ರೀತಿ ಕ್ಯಾಲಿಕಟ್ನಲ್ಲಿದೆ, ಸಾಗರದಲ್ಲಿದ್ದಾವೆ. ಇಂಥ ನರ್ಸರಿಗಳಿಂದ ನಾವು ಗಿಡಗಳನ್ನ ತರಿಸ್ಕೊಂಡು ನೆಡ್ಬೋದು. ಎಕರೆ ಸುಮಾರು 360 ಗಿಡಗಳನ್ನ ನಾವು ನೆಡ್ಬೋದು. ತೆಂಗಿನ ತೋಟದಲ್ಲಾಯ್ತು ಅಂದ್ರೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ 300 ಗಿಡಗಳನ್ನ ನಾವು ಕೂರಿಸ್ಬೋದು. ಸುಮಾರು 1-1.5 ವರ್ಷದ ಕಸಿ ಮಾಡಿರೋ ಗಿಡಗಳನ್ನ ತಂದು 3 feet deep, 3 feet wide ಇರುವಂತ ಗುಂಡಿಗಳನ್ನ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಓಪನ್ ಮಾಡ್ಕೊಬೇಕು. ಆ ಪ್ರತಿ ಗುಂಡಿಗೆ ಕನಿಷ್ಠ ಪಕ್ಷ 1.5 mankri ಕೊಟ್ಟಿಗೆ ಗೊಬ್ಬರ ಮತ್ತೆ ರಾಕ್ ಫಾಸ್ಫೇಟು, ಎಲ್ಲಿ ಮಣ್ಣು ಉಳಿ ಅಂಶ ಇರುತ್ತೆ, ಎಲ್ಲಿ ಮಣ್ಣು ನಾರ್ಮಲ್ ಆಗಿರುತ್ತೆ pH ಅಂತ ಕಡೆ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ 10:26:26 ಅನ್ನುವಂತ ಮಿಕ್ಸ್ಡ್ ಫರ್ಟಿಲೈಸರ್ ಕೂಡ ನಾವು ಬಳಸ್ಬೋದು. ಅದನ್ನ ಸುಮಾರು ಒಂದು 50 grams ಹತ್ತು ಇಪ್ಪತ್ತಾರು ಗೊಬ್ಬರ, ಅದರ ಜೊತೆಗೆ ಒಂದು 1/4 kg ಬೇವಿನ ಹಿಂಡಿ, ಟ್ರೈಕೋಡರ್ಮ, ಸುಡಮನ ಇವುಗಳನ್ನ ಹಾಕಿ ಗುಂಡಿನಲ್ಲಿ ನಾವು ಗಿಡಗಳನ್ನ ಇಡಬೇಕಾಗ್ತದೆ. ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಅಂತರ 9 meters ನಾವು ಕಾಪಾಡ್ಕೊಳ್ಬೇಕಾಗ್ತದೆ. ಈ ಜೂನ್ ಅಥವಾ ಮುಂಗಾರಿನಲ್ಲಿ ಗಿಡಗಳನ್ನ ನೆಡೋದು ಬಹಳ ಸೂಕ್ತ. ಪ್ರಧಾನವಾಗಿ ನಾವು ಗಮನಿಸೋದಾಯ್ತು ಅಂತಂದ್ರೆ ಈ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಏನು ಜಾಯಿಕಾಯಿನ ಬೆಳೀತಾ ಇದ್ದಾರೆ, ಉದಾಹರಣೆಗೆ ಕರಾವಳಿ ಪ್ರದೇಶಗಳಾಗ್ಬೋದು, ಕೇರಳ ಆಗ್ಬೋದು ಅಥವಾ ನಮ್ಮ ಪಶ್ಚಿಮ ಘಟ್ಟದ ಪ್ರದೇಶಗಳಾಗ್ಬೋದು, ಜಾಯಿಕಾಯಿ ಕುಯ್ಲಿಗೆ ಬರೋದು ಮುಂಗಾರು ಪ್ರಾರಂಭ ಆದ ತಕ್ಷಣ. ಹಾಗಾಗಿ ಮುಂಗಾರು ಪ್ರಾರಂಭ ಆದಾಗ ಮಳೆ ಇದ್ದಾಗ ಇವನ್ನ ಒಣಗಿಸೋದು ಕೂಡ ಒಂದು ಸವಾಲಿನ ಕೆಲಸ. ಮತ್ತೆ ಈ ರೀತಿ ಇರುವಂತಹ ಪರಿಸ್ಥಿತಿನಲ್ಲಿ ಅಫ್ಲೋಟಾಕ್ಸಿನ್ ಕಂಟಾಮಿನೇಷನ್ ಅಥವಾ ವಿಷಾಂಶ, ಒಂದು ಬೂಸ್ಟ್ ನಿಂದ ಬರುವಂತ ವಿಷಾಂಶದ ಸಮಸ್ಯೆ ಇರೋದ್ರಿಂದ ಈ ಬೆಳೆನ ಅಸಾಂಪ್ರದಾಯಿಕ ಪ್ರದೇಶಗಳಾದಂತ ನಮ್ಮ ಮೆಟ್ರೋಪಾಲಿಯಂ ರೀಜನ್ ಅಲ್ಲಿ ಕೂಡ ಬೆಳೀತಾ ಇದಾರೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ನಮ್ಮ ಮುಂಗಾರಿಗೂ ಅಂದ್ರೆ ಅವ್ರಿಗೆ ಬರುವಂತ ಮುಂಗಾರು ಮಳೆ ಡಿಸೆಂಬರ್ ತಿಂಗಳ ನಂತರ ಬರೋದ್ರಿಂದ ಜೂನ್ ಜುಲೈನಲ್ಲಿ ಅವರು ಬೆಳೆ ಬರೋದ್ರಿಂದ ಅವ್ರಿಗೆ ಅಫ್ಲೋಟಾಕ್ಸಿನ್ ಪ್ರಾಬ್ಲಮ್ ಇರೋದಿಲ್ಲ. ಹಾಗಾಗಿ ಅದನ್ನೇ ನಾವು ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮಲ್ಲಿ ಮುಂಗಾರು ಮಳೆ ಬರುವಂತ ಟೈಮ್ನಲ್ಲಿ ಚಂದ್ರಾಯಪಟ್ಟಣ ಆಗ್ಬೋದು, ಅರಸೀಕೆರೆನಲ್ಲಿ ಆಗ್ಬೋದು ಅಂತ ಮಳೆ ತೀವ್ರತೆ ಇರೋದಿಲ್ಲ. ಮತ್ತೆ ಕಾಯಿನ ಒಣಗಿಸ್ಕೊಳ್ಳಿಕ್ಕೂ ನಮ್ಗೆ ಸಾಕಷ್ಟು ಬಿಸಿ ಇರ್ತದೆ. ಹಾಗಾಗಿ ಅಫ್ಲೋಟಾಕ್ಸಿನ್ ವಿಚಾರನ ನಾವು ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ತಗೊಳ್ಳೋದಾಯ್ತು ಅಂತಂದ್ರೆ ನಾವು ಈ ಜಾಯಿಕಾಯನ್ನ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಯೋಚನೆ ಮಾಡೋದಾಯ್ತು ಅಂತಂದ್ರೆ ಅಗ್ಗಲಗೂಡು, ಹೊಳೆ ನರಸೀಪುರ, ಮತ್ತೆ ಆಲೂರು, ಬೇಲೂರು ಮತ್ತೆ ಸಕಲೇಶ್ಪುರದ ಕೆಲವೊಂದು ಭಾಗಗಳು ಅಂದ್ರೆ ಈ ಅತಿ ಹೆಚ್ಚು ಮಳೆ ಬೀಳುವಂತ ಕಾಡುಮನೆ ಪ್ರದೇಶ, ಆಮೇಲೆ ಮೂಡಿಗೆರೆ ಭಾಗ ಇವನ್ನ ಬಿಟ್ಟು ಇಂಥ ಕಡೆ ಕೂಡ ಬಹಳ ಸೂಕ್ತವಾಗಿ ಬೆಳಿಬಹುದು. ಇದರ ಇಳುವರಿ ವಿಚಾರಕ್ಕೆ ಬಂತು ಅಂತಂದ್ರೆ ಈ ಗಿಡ ಸಾಂಬಾರ ಗಿಡಗಳನ್ನ ನಾನು ಬೆಳಿತೀನಿ ಅಂತಂದ್ರೆ ಒಂದ್ ರೀತಿ ಮದುವೆ ಮಾಡ್ಕೊಂಡಾಗೆ, ಯಾಕಂದ್ರೆ ಇವೆಲ್ಲ ದೀರ್ಘಕಾಲದ ಬೆಳೆಗಳಾಗಿರೋದ್ರಿಂದ ಸುಮಾರು 30-40-50 years ತನಕ ಇವು ಜೀವಿತಾವಧಿ ಬರ್ತದೆ. ಹಾಗಾಗಿ ಇವುಗಳ ಜೊತೆ ಕಮಿಟ್ಮೆಂಟ್ ಅನ್ನೋದು ಒಂದ್ ಸ್ವಲ್ಪ ಲೈಫ್ ಟರ್ಮ್ ತರನೇ ಅಂತ ಹೇಳ್ಬೋದು. ಬೇರೆ ಗಿಡಗಳ ರೀತಿ 5-10 years ಆದ ನಂತರ ತೆಗೆದಾಗ್ತದೆ ಮತ್ತು ವಾರ್ಷಿಕ ಬೆಳೆಗಳ ರೀತಿ ಇರೋದಿಲ್ಲ. ಎರಡನೇದಾಗಿ ಈ ಬೆಳೆಗಳ ಉಪ ಉತ್ಪನ್ನಗಳಾಗಿ ಈಗ ನಾವು ಜಾಯಿಕಾಯಿ ನಾವು ಹಾರ್ವೆಸ್ಟ್ ಮಾಡಿದ ನಂತರ ಕುಯ್ಲಿನ ನಂತರ ಆ ಮೇಲ್ಗಡೆ ರಿಂಡ್ ಏನಿರ್ತದೆ, ಹಣ್ಣಿನ ಭಾಗ ಏನಿರ್ತದೆ, ಅದರಿಂದ ನಾವು ಕ್ಯಾಂಡಿ ಮಾಡ್ಬೋದು. ಅದನ್ನ ಒಣಗಿಸಿ ಪುಡಿ ಮಾಡಿ ಮಸಾಲ ಪದಾರ್ಥದ ಜೊತೆ ಬೆರೆಸ್ತಾರೆ. ಯಾಕಂದ್ರೆ ಅದ್ರಲ್ಲಿ ಕೂಡ ಈ ಮಸಾಲೆ ಅಂಶ, ಸುಗಂಧ ಎಲ್ಲ ಕೂಡ ಇರೋದ್ರಿಂದ, ಪೋಲಿಯೋಸಿನ್ಸ್ ಇರೋದ್ರಿಂದ ಅದನ್ನು ಕೂಡ ಬಳಸ್ಬೋದು. ಇದ್ರ ಜೊತೆ ಜಾಮ್ಸ್ ಜೆಲ್ಲೀಸ್ ಕೂಡ ಮಾಡ್ತಾ ಇದಾರೆ ಅದರಿಂದ. ಹಾಗಾಗಿ ಇದು ಒಂದ್ ರೀತಿ ನಮ್ಮ ಸಾಂಬಾರ್ ಬೆಳೆಗಳಲ್ಲಿರುವಂತ ಕಲ್ಪವೃಕ್ಷ ಅಂತ ಬೇಕಾದ್ರೆ ಹೇಳ್ಬೋದು. ಯಾಕಂದ್ರೆ ಇಡೀ ಫ್ರೂಟ್ ಉಪಯೋಗಕ್ಕೆ ಬರ್ತದೆ. ಹೀಲ್ಡಿಂಗ್ ಇದರ ಇಳುವರಿ ವಿಚಾರಕ್ಕೆ ಬಂತು ಅಂತಂದ್ರೆ ಸಾಧಾರಣ 7 ವರ್ಷದ ನಂತರ ನಮಗೆ ಇಳುವರಿ ಈ ವಿಶ್ವಶ್ರೀ ತಳಿಯಲ್ಲಿ ಶುರುವಾದ್ರೆ ಸಸಿ ಗಿಡಗಳಲ್ಲಿ 3-4 ವರ್ಷಕ್ಕೇನೆ ಸಾಧಾರಣ ಇಳುವರಿ ಶುರು ಆಗ್ತದೆ. ನಮ್ಗೆ ಮೊಟ್ಟ ಮೊದಲಿಗೆ ಒಂದು 7 ವರ್ಷದ ಗಿಡಗಳನ್ನ ನಾವು ಅಂದಾಜಿಗೆ ಇಟ್ಕೊಂಡು ಇಳುವರಿ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಎಕರೆಗೆ ಸುಮಾರು 1 ಹೆಕ್ಟೇರ್ಗೆ 3 ಟನ್ನಷ್ಟು ಜಾಯಿಕಾಯಿ ಮತ್ತೆ 500 ಕೆಜಿಯಷ್ಟು ಪತ್ರೆ ಸಿಗುವಂತ ಸಂಭವ ಇರ್ತದೆ. ಆದ್ರೆ ಇದರ ಪೊಟೆನ್ಶಿಯಲ್ ಅಂದ್ರೆ ಮ್ಯಾಕ್ಸಿಮಮ್ ಇಳುವರಿ ಸಿಗುವಂತ ಅವಕಾಶಗಳನ್ನ ಗಮನಿಸಿದ್ರೆ ಸುಮಾರು 4 ಟನ್ನಷ್ಟು ಪತ್ರೆ, 30 ಟನ್ನಷ್ಟು ಜಾಯಿಕಾಯಿ ಸಿಗುವಂತ ಎಲ್ಲಾ ರೀತಿ ಸಂಭವ ಇರ್ತದೆ. ಇಷ್ಟು ಬೇಕಂದ್ರೆ ಕನಿಷ್ಠ ಪಕ್ಷ ನಾವು 30 ವರ್ಷ ಕಾಯ್ಬೇಕಾಗ್ತದೆ. ಅವಾಗ ಒಂದು ಗಿಡ ಕನಿಷ್ಠ ಪಕ್ಷ 8,000-10,000 ಕಾಯಿಗಳನ್ನ ಕೊಡುವಂತ ಸ್ಥಿತಿ ತಲುಪಿರ್ತದೆ. ಹಾಗಾಗಿ ಈ ಪ್ರದೇಶಗಳಲ್ಲಿ ಜಾಯಿಕಾಯಿ ಬೆಳಿಬೇಕು ಅನ್ನುವಂತ ರೈತರು ದಯವಿಟ್ಟು ಕಸಿ ಗಿಡಗಳ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ತೆಂಗಿನ ತೋಟದಲ್ಲಿ ಇದನ್ನ ಹಾಕೋದ್ರಿಂದ ನಿಮ್ಗೆ ಅಡಿಷನಲ್ ಇನ್ಕಮ್ ಅಥವಾ ಅಧಿಕವಾದಂತ ಲಾಭ ಆದಾಯ ನಿಮ್ಗಾಗ್ಲಿ ಅನ್ನೋದು ನಮ್ಮ ಆಶಯ. ಇದನ್ನ ಒಣಗಿಸ್ಬೇಕಾದ್ರೆ ಕಾಯಿನ ಮತ್ತೆ ಪತ್ರೆನ ಒಂದು ವಿಚಾರ ನಾವು ಗಮನದಲ್ಲಿ ಇಟ್ಕೊಂಡ್ಬೇಕು. ಈ ಪತ್ರೆ ಇರುವಂತ ಬಣ್ಣ ಏನಿದೆ ರೆಡ್ ಕಲರ್ ಅಥವಾ ಡೀಪ್ ರೆಡ್ ಕಲರ್ ಅದನ್ನ ರಿಟೈನ್ ಮಾಡ್ಕೊಂಡ್ಬಿಟ್ರೆ ಅದನ್ನ ಅದೇ ರೀತಿ ಉಳಿಸ್ಕೊಂಡ್ಬಿಟ್ರೆ ನಮ್ಗೆ ಅತಿ ಹೆಚ್ಚು ಬೆಲೆ ಸಿಗುತ್ತೆ. ಇವತ್ತು ಮಾರ್ಕೆಟ್ ನಲ್ಲಿ ಇವತ್ತು 800 ರೂಪಾಯಿಂದ 1,200 ರೂಪಾಯಿ ತನಕ ಬೆಲೆ ಇದೆ ಪತ್ರೆಗೆ. ಆ ಬಣ್ಣನ ಉಳಿಸ್ಕೊಂಡ್ಬೇಕು ಅಂದ್ರೆ ಬ್ಲಾಂಚಿಂಗ್ ಅಥವಾ ಬಿಸಿನೀರ್ನಲ್ಲಿ ಅದ್ಬೇಕು. ಸುಮಾರು 75 ಡಿಗ್ರಿ ಕುಳಿತಾ ಇರುವಂತ ನೀರಿನಲ್ಲಿ 1 ನಿಮಿಷಗಳ ಕಾಲ ಪತ್ರೆನ ಅದ್ದು ನಂತರ 60 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ನಾವು ಅದನ್ನ ಒಣಗಿಸಿದ್ರೆ ಆರ್ಟಿಫಿಷಿಯಲ್ ಡ್ರೈಯರ್ ಗಳಲ್ಲಿ ಇವತ್ತಿಗೆ ಸಣ್ಣ ಸಣ್ಣ ಎಲೆಕ್ಟ್ರಿಕ್ ಡ್ರೈಯರ್ ಗಳು ಕೂಡ ಸಿಗ್ತದೆ. ಅದರಲ್ಲಿ ನಾವು ಒಣಗಿಸ್ಕೊಂಡ್ರೆ ಸುಮಾರು 5-6 ಗಂಟೆನಲ್ಲಿ ಪತ್ರೆ ಒಣಗೋಗ್ತದೆ. ಅದೇ ರೀತಿ ಜಾಯಿಕಾಯಿ ಒಣಗಲಿಕ್ಕೆ ಕನಿಷ್ಠ ಪಕ್ಷ 24 ಗಂಟೆ ಸಾಕು. 8-10% ಮಾಯಿಶ್ಚರ್ ಬರೋ ತನಕ ಅಂದ್ರೆ ನೀರು ತೇವಾಂಶ ಬರೋ ತನಕ ಅದನ್ನ ನಾವು ಒಣಗಿಸ್ಬೇಕಾಗ್ತದೆ. ಇಷ್ಟನ್ನ ಮಾಡಿದ್ರೆ ನಮ್ಗೆ ಉತ್ತಮವಾದಂತ ಗುಣಮಟ್ಟದ ಜಾಯಿಕಾಯಿ ದೊರೆಯುತ್ತದೆ. ಇನ್ನ ಮುಂದಿನ ಸಾಂಬಾರ್ ಬೆಳೆ ಹೋಗೋದಾಯ್ತು ಅಂತಂದ್ರೆ ಲವಂಗ ಬಹಳ ಮುಖ್ಯವಾದಂತ ಸಾಂಬಾರ್ ಬೆಳೆ. ಇನ್ನೂ ಓಪನ್ ಆಗದೆ ಇರುವಂತ ಮೊಗ್ಗುಗಳು ಹೂವಿನ ಮೊಗ್ಗುಗಳನ್ನ ನಾವು ಕಮರ್ಷಿಯಲ್ ಟ್ರೇಡಿಂಗ್ ಅಥವಾ ಮಾರಾಟಕ್ಕೆ ಬಳಸ್ತೀವಿ. ತುಂಬಾ ಹೆಚ್ಚು ಲವಂಗ ಬೆಳೆಯುವಂತ ಪ್ರದೇಶ ಇರೋದು ತಾಂಜಿನಿಯಾ ಮತ್ತೆ ಇಂಡೋನೇಷ್ಯಾದಲ್ಲಿ. ಇಂಡೋನೇಷ್ಯಾದಲ್ಲಿ ಬೆಳೆಯುವಂತ ಬಹಳಷ್ಟು ಲವಂಗನ ಸೋಜುಗವಾದಂತ ವಿಚಾರ ಅಂತಂದ್ರೆ ಸಿಗರೇಟ್ ನಲ್ಲಿ ಫ್ಲೇವರಿಂಗ್ ಗೋಸ್ಕರ ಉಪಯೋಗಿಸ್ತಾರೆ. ಅದಾದ ನಂತರ ಫಾರ್ಮಾ ಇಂಡಸ್ಟ್ರಿ ಮತ್ತೆ ಎಸೆನ್ಷಿಯಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಗೆ ಬಳಸ್ತಾರೆ. ಅದೇ ರೀತಿ ತಾಂಜಿನಿಯಾ, ವೆಸ್ಟರ್ನ್ ಗಾಟ್ಸ್ ಮತ್ತೆ ಕೋಸ್ಟಲ್ ಏರಿಯಾ, ಕರಾವಳಿ ಪ್ರದೇಶ ಭಾರತದಲ್ಲಿ ಇದನ್ನ ಬೆಳೀತಾರೆ. ಇದನ್ನ ಬೆಳಿಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು 70%ಗಿಂತ ಹೆಚ್ಚಿನ ಆರ್ದ್ರತೆ ವರ್ಷವಿಡೀ ಸಿಗಬೇಕು. ಹಾಗಾಗಿ ಎಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತದೋ ಅಥವಾ ಮಲ್ನಾಡ್ ಪ್ರದೇಶಗಳು, ಎತ್ತರದ ಘಟ್ಟವಾದ ಪ್ರದೇಶಗಳು ಈ ಬೆಳೆಗೆ ಸೂಕ್ತ. ಆಮೇಲಿಂದ ಈ ಬೆಳೆ ಬೆಳೆಯುವಂತ ಜಾಗದಲ್ಲಿ ನೀರು ನಿಲ್ಲಬಾರದು, ಜೌಗ್ ಪ್ರದೇಶಗಳು ಸೂಕ್ತ ಅಲ್ಲ. ನೀರು ಸುಲಭವಾಗಿ ಬಸ್ತೋಗ ಇರಬೇಕು, ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಚೆನ್ನಾಗಿರಬೇಕು. ಈ ಬೆಳೆನ ಬೆಳಿಲಿಕ್ಕೆ ಸ್ವಾಭಾವಿಕವಾಗಿ ಗಿಡದಲ್ಲೇ ಹಣ್ಣಾಗಿ ಕೆಳಗೆ ಬಿದ್ದಂತ ಮಾಗಿದ ಹಣ್ಣುಗಳನ್ನ ಬಿತ್ತನೆಗೆ ಆಯ್ಕೆ ಮಾಡ್ಕೊಂಡ್ಬೇಕು. ಅಂತ ಬೀಜಗಳನ್ನ ಅಥವಾ ಹಣ್ಣನ್ನ ಬಿದ್ದಂತ ಹಣ್ಣುಗಳನ್ನ ಮೊದಲಿಗೆ ನಾವು ಮಣ್ಣಿನ ಬೆಡ್ಡಲ್ಲಿ ಬಿತ್ತನೆ ಮಾಡಿಕೊಂಡು ಮೊಳಕೆ ಸುಮಾರು 30-60 ದಿನಗಳ ನಂತರ ಮೊಳಕೆ ಬರ್ತದೆ. ಅದು ಬಂದ ನಂತರ 2-3 ಎಲೆ ಹಂತದಲ್ಲಿ ಅದನ್ನ ನಾವು ಪಾಲಿಬ್ಯಾಗ್ ನರ್ಸರಿ ಅಥವಾ ಬುಟ್ಟಿ ಗಿಡ ಮಾಡ್ಕೋಬೇಕಾಗ್ತದೆ. ಸಾಧ್ಯವಾದಷ್ಟು ದೊಡ್ಡ ಬುಟ್ಟಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನಾವು ಶಿಫಾರಸು ಮಾಡೋದು ಏನಂತಂದ್ರೆ 1.5 ವರ್ಷದಿಂದ 2 ವರ್ಷದ ಅವಧಿ ತನಕ ಇದನ್ನ ನಾವು ಪಾಲಿಬ್ಯಾಗ್ ನಲ್ಲೇ ಬೆಳೆಸಿ ತದನಂತರದ ದಿನಗಳಲ್ಲಿ ಇದನ್ನ ನಾವು ಮೇನ್ ಫೀಲ್ಡ್ ಗೆ ಅಥವಾ ನಮ್ಮ ಭೂಮಿಗೆ ಹಾಕ್ಬೇಕು ಅಂತ ಹೇಳ್ತೀವಿ. ಹಾಗಾಗಿ ಕನಿಷ್ಠ ಪಕ್ಷ 1.5 ಅಡಿ ಅಗಲ 1 ಅಡಿ ಎತ್ತರ ಇರುವಂತ ಪಾಲಿಬ್ಯಾಗ್ ಗಳನ್ನ ಬಳಸೋದು ಬಹಳ ಸೂಕ್ತ. ಈ ರೀತಿ 1.5 ವರ್ಷ 2 ವರ್ಷದ ಗಿಡಗಳನ್ನ ಸುಮಾರು 3 ಅಡಿ ಆಳ ಅಗಲ ಇರುವಂತ ಗುಂಡಿಗಳನ್ನು ಓಪನ್ ಮಾಡಿ ಈ ಮೊದಲೇ ತಿಳಿಸಿದ ಹಾಗೆ ಗುಂಡಿಗೆ ಕೊಟ್ಟಿಗೆ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ 10-26 ಆಗ್ಬೋದು ಅಥವಾ 19 ಆಗ್ಬೋದು ಅಥವಾ NPK ಸ್ಟ್ರೈಟ್ ಫರ್ಟಿಲೈಸರ್ಸ್ ನ ಮಿಕ್ಸ್ ಮಾಡಿ ಒಂದು 50-60 ಗ್ರಾಂ ಕೊಡೋದು. ಅದರ ಜೊತೆಗೆ ಒಂದು 1/4 ಕೆಜಿಯಷ್ಟು ಬೇವಿನಿಂಡಿ, ಟ್ರೈಕೋಡರ್ಮ, ಸೋಡಾಮೊನಾಸ್ ಇವುಗಳನ್ನ ಕೊಟ್ಟು ಗಿಡವನ್ನ ಮುಂಗಾರು ಸಮಯದಲ್ಲಿ ನಾಟಿ ಮಾಡಬೇಕು. ಗಿಡದಿಂದ ಗಿಡಕ್ಕೆ 6 ಮೀಟರ್ ಅಂತರ ಇರಬೇಕು. ಬಹಳ ಮುಖ್ಯವಾಗಿ ಈ ಬೆಳೆ ಕೂಡ ನೆರಳಿನಲ್ಲೇ ಬೆಳೆಯುವಂಥದ್ದು. ಹಾಗಾಗಿ ಅಡಿಕೆ ತೋಟ, ತೆಂಗಿನ ತೋಟದಲ್ಲಿ ಈ ಬೆಳೆನ ನಾವು ಬೆಳಿಬಹುದು. ಈ ಬೆಳೆನ ಬೆಳಿಲಿಕ್ಕೆ ಬಹಳ ಸೂಕ್ತವಾದಂತ ಜಾಗ ಹಾಸನ ಜಿಲ್ಲೆ ವಿಚಾರಕ್ಕೆ ಬಂತು ಅಂದ್ರೆ ಸಕಲೇಶ್ಪುರ, ಆಲೂರು, ಬೇಲೂರು, ಹಳೆಬೀಡಿನ ಭಾಗ ಹೊರತುಪಡಿಸಿ ಮತ್ತೆ ಹಾಸನದ ಕೆಲವು ಭಾಗಗಳು, ಈ ಗೊರೂರು ಡ್ಯಾಮ್ ಇನ್ನೊಂದ್ ಅರೌಂಡ್ ಏನ್ ನಮ್ಗೆ ನೀರಿನ ಲಭ್ಯತೆ ತುಂಬಾ ಚೆನ್ನಾಗಿದೆ, ಮತ್ತೆ ಅರ್ಕಲ್ಗೂರು, ಹೊಳೆ ನರಸೀಪುರ ಭಾಗ ಯಾವುದು ಮಡಿಕೇರಿ ಭಾಗಕ್ಕೆ ಅಟ್ಯಾಚ್ ಆದಾಗಿದೆ, ಅಲ್ಲಿ ಮಳೆ ವರ್ಷಕ್ಕೆ 1200 ಎಂಎಂಗಿಂತ ಹೆಚ್ಚಾಗಿ ಮಳೆ ಬೀಳ್ತದೆ. ಅಂತ ಜಾಗಗಳು ಬಹಳ ಸೂಕ್ತವಾದಂತ ಜಾಗ. ಈ ಗಿಡಗಳಿಗೆ ನೀವು ನರ್ಸರಿಯಿಂದನೇ ತರಬೇಕು. ಈಗ ಮೊದಲೇ ಹೇಳಿದಾಗೆ DASD ಅಪ್ರೂವ್ಡ್ ಅಥವಾ ಸರ್ಟಿಫೈಡ್ ನರ್ಸರಿಗಳು ಕರ್ನಾಟಕದಲ್ಲಿದ್ದಾವೆ. ಆ DASD ಅವರ ವೆಬ್ಸೈಟ್ ಹೋದ್ರೆ ಅಲ್ಲಿ ಯಾವ ಬೆಳೆ ನಮಗ್ ಬೇಕು, ಅದಕ್ಕೆ ಯಾವ ನರ್ಸರಿ ಯಾವ ಸ್ಟೇಟ್ ನಲ್ಲಿದೆ ಅಂತ ನಮ್ಗೆ ಮಾಹಿತಿ ನಮಗೆ ಲಭ್ಯ ಇದೆ. ಅಲ್ಲಿಂದ ನೋಡಿ ನಾವು ಅದನ್ನ ತಗೊಂಬೋದು. ವೆಬ್ಸೈಟ್ ವಿಳಾಸ ಏನು ವರ್ಷ ಅವರ? ಸರ್ DASD.gov.in. ಏನ್ DASD ಅಂದ್ರೆ? ಸರ್, ಡೈರೆಕ್ಟರ್ ಆಫ್ ಅರಕನೆಟ್ ಅಂಡ್ ಸ್ಪೈಸಸ್ ಡಿಪಾರ್ಟ್ಮೆಂಟ್. ಸುಮಾರು 4 ವರ್ಷದ ನಂತರ ಈ ಬೆಳೆ ಉತ್ಪಾದನೆ ಅಥವಾ ಕುಯ್ಲಿಕ್ಕೆ ಶುರು ಆಗ್ತದೆ. ಆದ್ರೆ ನಮ್ಗೆ ಆದಾಯ ತರುವಂತ ಇಳುವರಿ ಬೇಕು ಅಂದ್ರೆ ಕನಿಷ್ಠ ಪಕ್ಷ 12-15 ವರ್ಷ ತನಕ ಕಾಯ್ಬೇಕಾಗ್ತದೆ. ಮತ್ತೆ ಸಾಧ್ಯವಾದಷ್ಟು ಗಿಡದ ಎತ್ತರವನ್ನ ನಾವು ರೆಗ್ಯುಲೇಟ್ ಮಾಡ್ಕೊಬೇಕು. ಯಾಕಂದ್ರೆ ಕುಯ್ಲಿಗೆ ಅನುಕೂಲ ಆಗ್ಬೇಕು ಅಂತಂದ್ರೆ ನಾವು ಸಾಧ್ಯವಾದಷ್ಟು ಗಿಡದ ಎತ್ತರನ 10 ಅಡಿ ಒಳಗಡೆ ನಾವು ರೆಗ್ಯುಲೇಟ್ ಮಾಡ್ಕೊಬೇಕು. ಸರ್, ಮೊದಲೆಲ್ಲ ಏನಾಗ್ತಿತ್ತು, ಎತ್ತರವಾಗಿ ಬೆಳಿಲಿಕ್ಕೆ ಬಿಡ್ತಾ ಇದ್ರು. ಇವಾಗ ಹೈ ಡೆನ್ಸಿಟಿ ಅಥವಾ ಹೆಚ್ಚು ಸಾಂದ್ರತೆ ಪದ್ಧತಿನಲ್ಲಿ ಗಿಡಗಳನ್ನ ಬೆಳೀತಾ ಇರೋದ್ರಿಂದ ಹೈಟ್ ಅನ್ನ ರೆಗ್ಯುಲೇಟ್ ಮಾಡ್ಕೊಂತ ಇದ್ದಾರೆ. ಆವಾಗ ಕುಯ್ಲು ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ರಂಬೆ ಸೊಂಟಗಳು ಮುರಿಯೋದಿಲ್ಲ, ಹಾಗಾಗಿ ಕೈಗೆಟಕೋ ರೀತಿಯಲ್ಲೇ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಬೆಳೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಈ ಸಮತಟ್ಟಾದ ಪ್ರದೇಶ ಅಥವಾ ಮೇನ್ಲ್ಯಾಂಡ್ ಅಂತ ನಾವ್ ಹೇಳ್ತೀವಿ ಅಲ್ಲಿ ಕುಯ್ಲಿಗೆ ಬಂದ್ರೆ ಡಿಸೆಂಬರ್ ಜನವರಿ ತಿಂಗಳಿನಲ್ಲಿ ಈ ಘಟ್ಟ ಪ್ರದೇಶಗಳಲ್ಲಿ ಕುಯ್ಲಿಗೆ ಬರ್ತದೆ. ಕುಯ್ಲಿಗೆ ಬಂದದ್ನ ನಿರ್ಧರಿಸೋದು ಹೇಗೆ ಅಂತಂದ್ರೆ ಈ ಮೊಗ್ಗುಗಳು ಓಪನ್ ಆಗಬಾರ್ದು. ಅಂದ್ರೆ ಬಹಳ ಸಿಂಪಲ್ ಟೆಕ್ನಿಕ್ ಏನಪ್ಪ ಅಂತಂದ್ರೆ ಯಾವಾಗ ಮೊಗ್ಗುಗಳು ಗಿನಿ ಹಸಿರು ಬಣ್ಣದಿಂದ ಪಿಂಕ್ ಬಣ್ಣಕ್ಕೆ ತಿರುಗ್ತಾ ಇರುತ್ತೋ ಅದು ಸೂಕ್ತವಾದಂತ ಸಮಯ. ಆ ಟೈಮ್ನಲ್ಲಿ ನಾವು ಅದನ್ನ ಹಾರ್ವೆಸ್ಟ್ ಮಾಡ್ಕೊಬೇಕು. ಹಾರ್ವೆಸ್ಟ್ ಮಾಡಿ ಅದನ್ನ ಬಿಸಿಲಿನಲ್ಲಿ ಒಣಗಿಸಿ 8-10% ತೇವಾಂಶ ರೀತಿ ಒಣಗಿಸ್ಬೇಕಾಗ್ತದೆ. ಕನಿಷ್ಠ ಪಕ್ಷ 4-5 ದಿವಸ ಬಿಸಿಲಿನಲ್ಲಿ ಒಣಗಿಸ್ಬೇಕಾಗ್ತದೆ. ಇಲ್ಲಾಂದ್ರೆ 55°C ನಲ್ಲಿ ನಾವು ಡ್ರೈಯರ್ ನಲ್ಲಿ ಡ್ರೈ ಮಾಡ್ತೀವಿ ಅಂದ್ರೆ 55°C ನಾವು ಡ್ರೈ ಮಾಡಬಹುದು. ಆ ಮೊಗ್ಗುಗಳನ್ನ ಬಿಡಿಸಿದ ನಂತರ ಪ್ರತಿ ಮೊಗ್ಗನ್ನ ನಾವು ಹೇಗೆ ಗಿಡಗಳಲ್ಲಿರೋ ಹೂವಿನ ಮೊಗ್ಗುಗಳನ್ನ ಬಿಡಿಸ್ತೀವಿ, ಗೊಂಚಲ ರೂಪದಲ್ಲಿ ಇರ್ತದೆ. ಆ ಗೊಂಚಲಿನಿಂದ ಪ್ರತಿ ಮೊಗ್ಗನ್ನ ಬಿಡಿಸಿ ಆ ನಂತರ ಇದನ್ನ ಡ್ರೈಯಿಂಗ್ಗೆ ಹಾಕೊಂಡ್ಬೇಕಾಗ್ತದೆ. ಕನಿಷ್ಠ ಪಕ್ಷ 11-15,000 ಮೊಗ್ಗುಗಳು ಒಟ್ಟುಗೂಡಿದ್ರೆ ನಮ್ಗೆ 1 kg ಲವಂಗ ಸಿಗುತ್ತೆ. ಸಾಮಾನ್ಯವಾಗಿ ದಪ್ಪವಾದಂತ ಗುಂಡ ಮುಂದಗಡೆ ನಾವು ಆ ಲವಂಗವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗದೆ ಆಕಾರದಲ್ಲಿ ಇರ್ತದೆ. ಆ ಮುಂದಿನ ಗುಂಡು ಇರುವಂತದ್ದು ಮಾರ್ಕೆಟ್ ನ ರೇಟ್ ಅನ್ನ ನಿರ್ಧಾರ ಮಾಡ್ತದೆ. ಎರಡನೇದಾಗಿ ಈ ಲವಂಗವನ್ನ ನಾವು ಗಮನಿಸ್ತಾ ಇರತ್ತ ಫ್ರೆಶ್ ಆಗಿ ಯಾವಾಗ ನಾವು ಅದನ್ನ ಹಾರ್ವೆಸ್ಟ್ ಮಾಡಿ ಡ್ರೈ ಮಾಡ್ತೀವಿ ತುಂಬಾ ಇಂಟೆನ್ಸ್ ಸ್ಮೆಲ್ ಅಂದ್ರೆ ತುಂಬಾ ತೀವ್ರವಾದಂತಹ ಪರಿಮಳ ಇರ್ತದೆ. ಆದ್ರೆ ನಾವು ಅಂಗಡಿಯಲ್ಲಿ ತಗೊಳ್ಳುವಂತ ಲವಂಗವನ್ನು ಗಮನಿಸಿದಾಗ ಅದರಲ್ಲಿ ಆ ಸುಗಂಧ ಅನ್ನೋದೇ ಇರೋದಿಲ್ಲ. ಯಾಕಂದ್ರೆ ಈ ಲವಂಗದಲ್ಲಿ ಇಜಿನಾಲ್ ಅನ್ನುವಂತ ಅಂಶ ಏನಿದೆ, ಎಣ್ಣೆ ಅಂಶ, ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಮಟ್ಟದ ಬೇಡಿಕೆ ಇದೆ. ನಾವು ಬಳಸುವಂತ ಟೂತ್ಪೇಸ್ಟ್ ಗಳಲ್ಲಿ ಇಜಿನಾಲ್ ಇದೆ, ಅಥವಾ ಬಹಳ ಹಿಂದಿನಿಂದ ಬಂದಿರುವಂತ ಅಭ್ಯಾಸ. ಹಲ್ಲೋ ಬಂತು ಅಂದ್ರೆ ಲವಂಗ ಇಟ್ಕೊಂಡು ಜಗಿಯುವಂಥದ್ದು. ಸಾಂಬಾರ ಪದಾರ್ಥವಾಗಲ್ದೆ ಔಷಧೀಯ ಗುಣಗಳು ಇರೋದ್ರಿಂದ ನಾವು ಲವಂಗವನ್ನ ಔಷಧಿಗಳು ಮನೆ ಮದ್ದಲ್ಲಿ ಕೂಡ ನಾವು ಹೆಚ್ಚಾಗಿ ಬಳಸ್ತಾ ಇದೀವಿ. ಹಾಗಾಗಿ ಒಮ್ಮೆ ಲವಂಗ ಹಾಕಿದ್ರೆ ಈ ಗಿಡ ಸುಮಾರು 40 ವರ್ಷ ತನಕ ಬದುಕ್ತದೆ. ಮತ್ತೆ ಅದಕ್ಕೆ ಆಯುಸ್ ಹೆಚ್ಚದಂಗೆ ಪ್ರತಿ ಗಿಡ ಕೊಡುವಂತ ಇಳುವರಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಮುಂದೆ ಲವಂಗದ ನಂತರ ಬಹಳ ಮುಖ್ಯವಾಗಿ ನಾವು ಈ ಜಾಗದಲ್ಲಿ ಬೆಳೆಯುವಂತ ಮತ್ತೊಂದು ಸಾಂಬಾರ್ ಬೆಳೆ ಅಂತಂದ್ರೆ ಚಕ್ಕೆ, ದಾಲ್ಚಿನ್ನಿ ಅಥವಾ ಸಿನಮಮ್. ಮೂಲತಃ ತುಂಬಾ ಉತ್ಕೃಷ್ಟವಾದಂತ ದಾಲ್ಚಿನ್ನಿಯನ್ನ ಬೆಳೆಯುವಂತ ರಾಷ್ಟ್ರ ಅಂತಂದ್ರೆ ಶ್ರೀಲಂಕಾ. ಅದನ್ನ ನಾವು ಪತ್ತೆ ಮಾಡ್ಬೇಕಂತಂದ್ರೆ ವೆರಿ ಸಿಂಪಲ್, ಬಹಳ ಸಣ್ಣ ಒಂದು ಪರೀಕ್ಷೆ. ನಾವು ಒಂದು ಚಕ್ಕೆಯನ್ನ ಬಾಯಿನಲ್ಲಿ ಇಟ್ಕೊಂಡ್ರೆ 10 ನಿಮಿಷದಲ್ಲಿ ಕರಗೋಗ್ತದೆ. ಚಕ್ಕೆ ಬಾಯಿನಲ್ಲಿ ಪೆಪ್ಪರ್ಮೆಂಟ್ ರೀತಿ ಕರಗ್ತದೆ. ಅದು ಉತ್ಕೃಷ್ಟತೆಯ ಒಂದು ತಿಳಿಯುವಂತ ವಿಧಾನ. ಶ್ರೀಲಂಕಾದಲ್ಲಿ ಬೆಳೆಯುವಂತ ಏನು ಚಕ್ಕೆ ಇದೆ ಅದು ಸಿನಮಮ್ ಚಕ್ಕೆ ಅಂತ ನಾವು ಏನ್ ಹೇಳ್ತೀವಿ. ಆ ಸಿನಮಮ್ ಸ್ಪೀಸೀಸ್ ಸೇರಿದಂತ ಚಕ್ಕೆ ತುಂಬಾ ಉತ್ಕೃಷ್ಟವಾಗಿರ್ತದೆ. ಮತ್ತೆ ಅದರ ದಪ್ಪನ ನೋಡಿದಾಗ, ನಾವು ಫೋಟೋ ಪ್ರಿಂಟ್ ಮಾಡೋ ಪೇಪರ್ ಇರ್ತದಲ್ಲ, 200 GFM ಅಂತ ಅನ್ಕೊಳ್ಳಿ ಸರಾಸರಿ ಅದರ ಸೈಜ್, ಆ ಸೈಜ್ ಇರುತ್ತೆ. ಆದ್ರೆ ನಾವಿವತ್ತು ಮಾರುಕಟ್ಟೆನಲ್ಲಿ ನಾವು ಬಳಸ್ತಾ ಇರುವಂತಹ ಚಕ್ಕೆ ಏನಿದೆ ಅದು ಕ್ಯಾಶಿಯಾ ಸ್ಪೀಸೀಸ್ ಬರ್ತದೆ, ಸಿನಿಮಮ್ ಕ್ಯಾಶಿಯಾ ಸ್ಪೀಸೀಸ್. ಇದು ಬಹಳಷ್ಟು ಬೆಳೆಯುವಂತ ಜಾಗ ಅಂತಂದ್ರೆ, ಕ್ಯಾಶಿಯಾ ಸ್ಪೀಸೀಸ್ ನ ಬೆಳೆಯುವಂತ ಜಾಗ ಅಂದ್ರೆ ಚೈನಾ ಇಂಡೋನೇಷ್ಯಾ ಪ್ರದೇಶದಿಂದ ಬರ್ತದೆ. ಹಾಗಾಗಿ ಉತ್ಕೃಷ್ಟದ ವಿಚಾರಕ್ಕೆ ಬಂದಾಗ ಸಿಲೋನ್ ಅಥವಾ ಶ್ರೀಲಂಕಾದಲ್ಲಿ ಬೆಳೆಯುವಂತಹ ಚಕ್ಕೆ ತುಂಬಾ ಉತ್ಕೃಷ್ಟವಾಗಿರ್ತದೆ. ಅದೇ ರೀತಿ ಈಗ ನಾವು ಲೋಕಲ್ ಮಾರ್ಕೆಟ್ ನಲ್ಲಿ ಏನು ಉಪಯೋಗಿಸ್ತಾ ಇದೀವಿ ಚಕ್ಕೆ ದಪ್ಪನಾದದ್ದು, ಅದು ಅಂತ ಉತ್ಕೃಷ್ಟವಾದಂತ ಚಕ್ಕೆ ಅಲ್ಲ. ಈ ಚಕ್ಕೆ ಬೆಳೆಯನ್ನ ಕೂಡ ನಾವು ನೆರಳಿನಲ್ಲಿ ಅಥವಾ ಕೆಲವೊಂದು ಜಾಗದಲ್ಲಿ ಓಪನ್ ಸ್ಪೇಸ್ ಅಲ್ಲೂ ಕೂಡ ಬೆಳಿಬಹುದು. ತಳಿಗಳ ವಿಚಾರಕ್ಕೆ ಬಂದಾಗ ಭಾರತೀಯ ಸಾಂಬಾರು ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ನವರು ಎರಡು ತಳಿಗಳನ್ನ ರಿಲೀಸ್ ಮಾಡಿದ್ದಾರೆ, ನವಶ್ರೀ ಮತ್ತೆ ನಿತ್ಯಶ್ರೀ ಅಂತ. ಇದಲ್ಲದೆ ದಾಪೋಲಿ ಕೃಷಿ ವಿಶ್ವವಿದ್ಯಾನಿಲಯದವರು ಕೂಡ ಕೆಲವೊಂದು ತಳಿಗಳನ್ನ ರಿಲೀಸ್ ಮಾಡಿದ್ದಾರೆ, ಅದನ್ನ ನಾವು ಬೆಳಿಬಹುದು. ಮುಖ್ಯವಾಗಿ ಚಕ್ಕೆನಲ್ಲಿ ನಮ್ಗೆ ಕಂಡು ಬರುವಂತ ಪ್ರಮುಖವಾದಂತ ಅಂಶ ಏನಪ್ಪಾ ಅಂತಂದ್ರೆ, ಈ ಚಕ್ಕೆಯಿಂದ ಚಕ್ಕೆ ಎಲೆ ಮತ್ತೆ ಚಕ್ಕೆ ಎರಡರಿಂದ ಕೂಡ ಎಣ್ಣೆ ತೆಗಿತಾರೆ. ಹಾಗಾಗಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅಥವಾ ಉದ್ಯೋಗೀಕರಣ ಅನ್ನೋ ರೀತಿ ಅಲ್ಲೂ ಕೂಡ ಇದರ ಅವಶ್ಯಕತೆ ತುಂಬಾ ಹೆಚ್ಚಾಗಿದೆ. ಈ ಗಿಡಗಳನ್ನ ನೀವು ಪ್ರಸಾರ ಮಾಡಬೇಕು ಅಂತಂದ್ರೆ ಬೀಜದಿಂದ ಕೂಡ ಮಾಡಬಹುದು, ಅಥವಾ ಗೂಟಿ ಮಾಡಿ ಮಾಡಬಹುದು, ಅಥವಾ ಗಿಡಗಳ ಬಳಸಿರುವಂತಹ ಕಡ್ಡಿಗಳನ್ನ ಕತ್ತರಿಸಿ ಬೇರ್ ಬರೆಸಿ ನೆಡಬಹುದು. ಇದ್ದದ್ರಲ್ಲಿ ಗೂಟಿ ಮಾಡೋದು ಬಹಳ ಸುಲಭ. ನಿಮ್ಮ ಹತ್ರ ಆಲ್ರೆಡಿ ಇರುವಂತ ಒಂದು ಗಿಡವನ್ನ ಎಲ್ಲಿ ಗಿನ್ನು ಬಲ್ತಿದೆ ಅಂದ್ರೆ ಕನಿಷ್ಠ ಪಕ್ಷ ನಮ್ಮ ಕಿರುಬೆರಳು ಗಾತ್ರ ಬಂದಿರಬೇಕು ಆ ಕಡ್ಡಿ, ಮತ್ತೆ ಆ ಕಾಂಡ ಭಾಗ ಕಂದು ಬಣ್ಣಕ್ಕೆ ತಿರುಗಿರ್ಬೇಕು. ಅಂತ ಜಾಗದಲ್ಲಿ ಗಿನ್ನು ಹತ್ರ ಒಂದು ತೆಂಗಿನ ಪುಡಿ ಮತ್ತೆ ವರ್ಮಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರ ಅಥವಾ ನಮ್ಮ ಕೊಟ್ಟಿಗೆ ಗೊಬ್ಬರ ಸಮ ಪ್ರಮಾಣದಲ್ಲಿ ಬೆರೆಸ್ಬಿಟ್ಟು ಒಂದು ಪಾಲಿಥಿನ್ ಬ್ಯಾಗ್ ನಲ್ಲಿ ಅದನ್ನ ಗಿನ್ನಿರುವಂತ ಜಾಗದಲ್ಲಿ ಕಟ್ಟಿ ಬಿಟ್ರೆ ಅಲ್ಲಿರುವಂತ ತೇವಾಂಶದಿಂದಾಗಿ ಅಲ್ಲಿ ರೂಟಿಂಗ್ ಆಗುತ್ತೆ, ಅದು ಕಣ್ಣಿಗೆ ಕಾಣುತ್ತೆ ಬೇರ್ಗಳು ಮೂಡೋದು. ಅದು ಬೇರ್ ಮೂಡಿದ ನಂತರ ಸುಮಾರು 30-45 ದಿನದಲ್ಲಿ ಬೇರ್ ಮೂಡ್ತದೆ. ಬೇರ್ ಮೂಡಿದ ನಂತರ ಆ ಕೆಳಭಾಗನ ಕತ್ತರಿಸ್ಬಿಟ್ಟು ಆ ಗಿಡನ ನೇರವಾಗಿ ನಾವು ಫೀಲ್ಡ್ ನಾಟಿ ಮಾಡಬಹುದು. ಇಲ್ಲ ಕಾಲ ಸೂಕ್ತವಾಗಿಲ್ಲ ಅನ್ನೋದಾಯ್ತು ಅಂತಂದ್ರೆ ಪಾಲಿ ಬ್ಯಾಗ್ ಹಾಕೊಂಡು ಒಂದು ವರ್ಷಕ್ಕಂತ ಆ ಗಿಡನ ನಾವು ಆ ಬುಟ್ಟಿ ಗಿಡದಲ್ಲೇ ಮೇಂಟೈನ್ ಮಾಡಿ ನಂತರದ ದಿನಗಳಲ್ಲಿ ನಾವು ಫೀಲ್ಡ್ಗೆ ಹಾಕ್ಬೋದು. ಸಾಮಾನ್ಯವಾಗಿ ತೆಂಗಿನ ತೋಟದಲ್ಲಿ ಅಂತರ ಬೆಳೆಯಾಗಿ ಬೆಳಿಬಹುದು, ಅಡಿಕೆ ತೋಟದಲ್ಲೂ ಬೆಳಿಬಹುದು, ಮತ್ತು ಎಲ್ಲಿ ಕಾಫಿ ಬೆಳೀತಾ ಇದ್ದಾರೆ ಅಲ್ಲೂ ಕೂಡ ಇದನ್ನ ಬಾರ್ಡರ್ ನಲ್ಲಿ ಹಾಕೊಬಹುದು. ಇದನ್ನ ಪ್ಲಾಂಟಿಂಗ್ ಮಾಡಬೇಕಾದ್ರೆ ನಾವು ಪಾಲಿಸಬೇಕಾದಂತ ಅಂತರ ಕನಿಷ್ಠ ಪಕ್ಷ ಗಿಡದಿಂದ ಗಿಡಕ್ಕೆ 3 ಇರಬೇಕು. ಗಿಡ ನೆಟ್ಟ ಮೇಲೆ 2 ತನಕ ಅದನ್ನ ಹಾಗೆ ಬೆಳಿಲಿಕ್ಕೆ ಬಿಡಬೇಕು. 2 ನಂತರ ಗಿಡದ ಬುಡದಿಂದ 1 ಅಥವಾ 1.5 ಎತ್ತರಕ್ಕೆ ಬುಡಕ್ಕೆನೆ ಗಿಡನ ಕಡದಾಗ್ತದೆ. ಕಡದಾಗ್ಬಿಟ್ಟು ಆ ಕಡ್ದಿರೋ ಜಾಗಕ್ಕೆ ಮಣ್ಣು ಮುಚ್ಚಬೇಕು. ಯಾವಾಗ ನಾವು ಅದ್ರ ಮೇಲೆ ಮಣ್ಣನ್ನ ಮುಚ್ಚುತ್ತೀವಿ ಅಲ್ಲಿ ನಮ್ಗೆ ಹೊಸ ಕವಲುಗಳು ಬರ್ತದೆ. ಆ ಹೊಸ ಕವಲುಗಳನ್ನ 1 ತನಕ ನಾವು ಬೆಳಿಲಿಕ್ಕೆ ಬಿಡ್ಬೇಕು. ಅಂದ್ರೆ ನಾವು ಕುಯಿಲನ್ನ ಶುರು ಮಾಡೋದು 4 ನಂತರ. ಕುಯಿಲಿಗೆ ಆಯ್ಕೆ ಮಾಡ್ಕೊಬೇಕಾದಂತ ಕಡ್ಡಿಗಳು ಹೇಗಿರ್ಬೇಕು ಅಂತಂದ್ರೆ ಕಿರುಬೆರಳ ಗಾತ್ರದಲ್ಲಿರ್ಬೇಕು, ಕೆಂದು ಬಣ್ಣ ಬಂದಿರಬೇಕು, ಈ ಎರಡನ್ನ ಗಮನದಲ್ಲಿ ಇಟ್ಕೊಬೇಕು. ಮತ್ತೆ ಎಲೆ ಚಿಗುರು ಎಲೆ ಏನಿರ್ತದೆ ಆ ಚಿಗುರು ಎಲೆ ಮೊದಲು ಚಿಗುರು ಬಂದಾಗ ನಮ್ಗೆ ಪಿಂಕ್ ಕಲರ್ ಇರ್ತದೆ, ಆ ಪಿಂಕ್ ಕಲರ್ ಕಳೆದು ಅದು ಹಸಿರು ಬಣ್ಣಕ್ಕೆ ಬಂದಿರಬೇಕು. ಮತ್ತೆ ಎಲೆ ಮೊದಲು ಹೊಸದಾಗಿ ಬಂದಾಗ ಆ ಹೊಸ ಎಲೆಗಳು ಬಹಳ ತೆಳುವಾಗಿರ್ತದೆ, ಆ ತೆಳುವಾಗಿರೋ ಎಲೆಗಳು ಮಂದವಾಗಿದೆ ಅಂತಂದಾಗ ಇದು ಮಾಗಿದೆ ಅಥವಾ ಕುಯಿಲಿಕ್ಕೆ ಬಲ್ತಿದೆ ಅಂತ ನಾವು ಗಮನಿಸ್ಕೊಬಹುದು. ಈ ಚಕ್ಕೆನ ಸುಲಿಯುವಂತ ವಿಚಾರ ಏನಿದೆ ಅದು ತುಂಬಾ ಕೌಶಲ್ಯನ ಕೇಳುತ್ತೆ. ನುರಿತಂತ ಕಾರ್ಮಿಕರು ಮಾತ್ರ ಮಾಡುವಂತ ಕೆಲಸ. ಯಾಕಂದ್ರೆ ಚಕ್ಕೆ ಸುಲಿಬೇಕಾದ್ರೆ ಚಕ್ಕೆ ಕ್ಲೀನ್ ಆಗಿ ಮೇಲಿಂದ ಅದನ್ನ ಎಲ್ಲೂ ಮುರಿದಿರೋ ರೀತಿ ಅದನ್ನ ಸುಲಿಬೇಕು. ಅಂತ ಚಕ್ಕೆಗಳಿಗೆ ಮಾರ್ಕೆಟ್ ನಲ್ಲಿ ಹೆಚ್ಚಿನ ರೇಟ್ ಸಿಗುತ್ತೆ. ಈ ರೀತಿ ಮೊದಲೇ ತಿಳಿಸಿದ ಹಾಗೆ ಕಿರುಬೆರಳ ಗಾತ್ರ ಅಥವಾ ಪೆನ್ಸಿಲ್ ಗಾತ್ರದ ಕಡ್ಡಿಗಳನ್ನ ಕತ್ತರಿಸ್ಕೊಂಡು ಸಾಮಾನ್ಯವಾಗಿ ಸಂಜೆ ಹೊತ್ತಿನಲ್ಲಿ ಅದನ್ನ ಕತ್ತರಿಸಿ ಒಂದು ಬಂಡ್ಲು ಮಾಡಿಡ್ತಾರೆ. ಬಂಡ್ಲು ಮಾಡಿಟ್ಟ ನಂತರ ಅದನ್ನ 1 ಅಥವಾ 2 ಉದ್ದಕ್ಕೆ ಮತ್ತೆ ಅದನ್ನ ಕತ್ತರಿಸಿ ತುದಿ ಭಾಗನ ತೆಗೆದಾಕ್ತಾರೆ. ನಮ್ಮ ಸೂಕ್ತವಾದಂತ ಸ್ಟೇಜ್ ಏನಪ್ಪಾ ಅಂತಂದ್ರೆ ಒಂದು ಲಾಂಚ್ ಟ್ಯೂಡಿನ ಕಟ್ ಅಂದ್ರೆ ಮೇಲಿಂದ ಕೆಳಕ್ಕೆ ಕತ್ತಿಯಿಂದ ನಾವು ಕಟ್ ಮಾಡಿದಾಗ ಆ ಚಕ್ಕೆ ಮೇಲಿನ ಪದರ ಸುಲಭವಾಗಿ ಸುಲಿದು ಬರಬೇಕು, ಅದು ಪರ್ಫೆಕ್ಟ್ ಸ್ಟೇಜ್. ಅಂತ ಸಂದರ್ಭದಲ್ಲಿ ಅಂತ ಸ್ಟೇಜ್ ನಲ್ಲಿ ನಾವು ಕುಯಿಲನ್ನ ಶುರು ಮಾಡಬೇಕಾಗ್ತದೆ. ಕತ್ತರಿಸಿ ತಂದಂತ ಗಾಂಡಗಳನ್ನ ಒಂದು ರಾತ್ರಿ ಇಟ್ಟು ಬೆಳಗ್ಗೆ ಹರಿತವಾದಂತಹ ಚಾಕುನಲ್ಲಿ ಮೊದಲು ಮೇಲ್ಭಾಗನ ಸ್ವಲ್ಪ ಸ್ಕ್ರೇಪ್ ಮಾಡಬೇಕು. ಏನ್ ರಫ್ ಸರ್ಫೇಸ್ ಇರುತ್ತೆ ಅದನ್ನ ಸ್ಕ್ರೇಪ್ ಮಾಡಬೇಕು. ಅದಾದ ನಂತರ ತಾಮ್ರದ ರಾಡು ಅಥವಾ ಅಲ್ಯೂಮಿನಿಯಂ ರಾಡ್ನಿಂದ ಆ ಕಾಂಡದ ಭಾಗನ ಉಜ್ಜುತ್ತಾರೆ. ಕಾರಣ ಇಷ್ಟೇ, ಸುಲಭವಾಗಿ ಸಿಪ್ಪೆ ಸುಲಿದು ಬರಲಿ ಅಂತ ಉಜ್ಜುತ್ತಾರೆ. ಆ ರೀತಿ ಮಾಡೋದ್ರಿಂದ ಸಿಪ್ಪೆ ಬಹಳ ಸುಲಭವಾಗಿ ಸುಲಿದು ಬರ್ತದೆ. ಅದಾದ ನಂತರ ಮೇಲಿನಿಂದ ಕೆಳಕ್ಕೆ ಒಂದು ಹರಿತವಾದ ಚಾಕುನಿಂದ ಒಂದು ಕಟ್ ಮಾಡಿದಾಗ ಓಪನ್ ಆಗುತ್ತೆ ಪದರ. ಓಪನ್ ಆದ ನಂತರ ಅದನ್ನ ಸುಲಿದು ಮೊದಲು ಎರಡು ದಿನ ನೆರಳಿನಲ್ಲಿ ಒಣಗಿಸ್ಬೇಕು. ಅದಾದ ನಂತರ ನೆರಳಿನಲ್ಲಿ ಒಣಗಿದ ನಂತರ ಅದೇನಾಗ್ತದೆ, ಒಣಗ್ತಾ ಒಣಗ್ತಾ ಅದು ರೋಲ್ ಆಗ್ತಾ ಹೋಗುತ್ತೆ, ತಿಂಡಿ ತರ ಸುತ್ತಕೊಳ್ಳುತ್ತೆ, ಪೈಪ್ ತರ ಆಗುತ್ತೆ. ಅದನ್ನ ಪೈಪಿಂಗ್ ಅಂತ ಟೆಕ್ನಿಕಲಿ ಹೇಳ್ತಾರೆ. ಆ ರೀತಿ ಸುರುಳಿ ಆಗ್ತಾ ಇರುವಂತದನ್ನ ಮತ್ತೆ ಮೂರು ದಿನಗಳ ಕಾಲ ನಾವು ಬಿಸಿಲಲ್ಲಿ ಒಣಗಿಸ್ಬೇಕಾಗ್ತದೆ. ನೆನಪಲ್ಲಿರಲಿ, ಮೊದಲು ಎರಡು ದಿನ ನೆರಳಿನಲ್ಲಿ ಒಣಗಿಸ್ಬೇಕು, ತದನಂತರ ಮೂರರಿಂದ ನಾಲ್ಕು ದಿನ ಇದನ್ನ ನಾವು ಬಿಸಿಲಲ್ಲಿ ಒಣಗಿಸ್ಬೇಕಾಗ್ತದೆ. ಒಣಗಿಸಿದ ನಂತರ ಸುರುಳಿಗಳನ್ನ ಒಂದರೊಳಗೆ ನಾವು ಪೈಪ್ ರೀತಿ ತುಂಬಬಹುದು. ಈ ಬೆಳೆನ ನಾವು ಅತಿ ಹೆಚ್ಚು ರೆಕಮೆಂಡ್ ಮಾಡಕ್ ಅಂದ್ರೆ ಶಿಫಾರಸ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಕಾರಣ ಏನಂತಂದ್ರೆ, ಮೂಗಿನ ಮೂಕಿ ಬಾರ ಅಂತ ಹೇಳಿ ಇವತ್ತು ಒಂದು ಗಾದನ. ಈ ಕಾರ್ಮಿಕರು ಏನಿದ್ದಾರೆ, ತುಂಬಾ ನುರಿತಂತ ಕಾರ್ಮಿಕರು, ಅವ್ರ ಕೂಲಿ ಕನಿಷ್ಠ ಪಕ್ಷ 500 to 600 rupees ಇರುತ್ತೆ. ಒಬ್ಬ ಕಾರ್ಮಿಕ ಒಂದು ದಿನಕ್ಕೆ 1 to 2 kg ಚಕ್ಕೆ ಸುಲಿಬಹುದು. ಆಯ್ತಾ, ಇವತ್ತು ಮಾರ್ಕೆಟ್ ಧಾರಣೆ 300 rupees ಜಾಸ್ತಿ ಸಿಗೋದಿಲ್ಲ ರೈತನಿಗೆ ಚಕ್ಕೆಗೆ 1 kg. ಹಾಗಾಗಿ ಬಂದಿರೋ ದುಡ್ಡನ್ನ ಗಮನಿಸಿದ್ರೆ ಕೂಲಿ ಕ್ರಮ ಆಗೋಗ್ತದೆ. ಹಾಗಾಗಿ ಇದನ್ನ ಒಂದು ಹಿಪ್ಪಿಗಿಡವಾಗಿ ಅಥವಾ ಮನೆ ಬಳಕೆಗೆ ನಮ್ಮ ಅನುಕೂಲತೆಗೆ ನಮ್ಮಲ್ಲಿ ಒಂದು ಜೈವ ವೈವಿಧ್ಯತೆನ ಅಥವಾ ನಮ್ಮಲ್ಲಿರುವಂತಹ ಡೈವರ್ಸಿಟಿನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಇದನ್ನ ಈ ಪ್ರದೇಶದಲ್ಲಿ ನಾವು ರೆಕಮೆಂಡ್ ಮಾಡಬಹುದು. ಆದ್ರೆ ಇಲ್ಲಿ ಏನಾದ್ರೂ ಎಸೆನ್ಷಿಯಲ್ ಆಯಿಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಉದ್ಯಮಗಳು ಏನಾದ್ರೂ ಬಂದಂತ ಪಕ್ಷದಲ್ಲಿ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ, ಇದೊಂದೇ ಅಲ್ಲ, ಈ ಮರ ಸಾಂಬಾರ್ ಪದಾರ್ಥಗಳು ಏನೇನಿದಾವೆ, ಗಿಡ ಸಾಂಬಾರ್ ಪದಾರ್ಥಗಳು, ಇದನ್ನ ನಾವು ಅತಿ ಹೆಚ್ಚು ಬೆಳಿಬೇಕು ಅಂತಂದಾಗ ನಮಗೆ ಇಂಡಸ್ಟ್ರಿನವ್ರ ಸಪೋರ್ಟ್ ಬೇಕೇ ಬೇಕು. ಉದ್ಯಮಿಗಳ ಸಪೋರ್ಟ್ ಇಲ್ಲದೆ ನಾವು ಇದನ್ನ ಬೆಳೆಯೋದು ತುಂಬಾ ಕಷ್ಟ ಆಗ್ತದೆ. ನೀನಾದಿಗಾದೆಯೋ ಎಲೆ ಮಾನವ, ಹದಿ ಹದಿ ಬಹು ನಾನು ಜನಪದ ಪಶುವೈದ್ಯ. ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆಯ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿವಿಧ ಜಾನುವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಔಷಧಗಳ ಬಗ್ಗೆ ತಜ್ಞ ವೈದ್ಯರಿಂದ ವಿವರವಾದ ಮಾಹಿತಿ ನೀಡುತ್ತದೆ ಜನಪದ ಪಶುವೈದ್ಯ. ತಪ್ಪದೇ ಆಲಿಸಿ. ಪ್ರತಿ ಶನಿವಾರ ಸಂಜೆ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ ಜಾನುವಾರುಗಳ ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಾದ ಬಾನುಲಿ ಸರಣಿ ಜನಪದ ಪಶುವೈದ್ಯ. ಬಿಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ. ಈಗ ಈ ಹಿಂದೆ ನಾವೇನು ವಿಚಾರದಲ್ಲಿ ನಾವು ವಿನಿಮಯ ಮಾಡ್ಕೊಂಡ್ವಿ, ಈ ಎಲ್ಲಾ ಬೆಳೆಗಳ ಸಮ್ಮಿಶ್ರವಾದಂತ ಬೆಳೆ ಅಂತಂದ್ರೆ ಸರ್ವ ಸಾಂಬಾರ ಅಥವಾ ಆಲ್ಸ್ಪೆಸ್ ಅಂತ ಕರಿತೀವಿ. ಈ ಸರ್ವ ಸಾಂಬಾರದಲ್ಲಿ ಚಕ್ಕೆ, ಲವಂಗ, ಜಾಯಕಾಯ್, ಇವು ಮೂರರ ಮಿಶ್ರಣದ ಸ್ವಾದ ನಮಗೆ ಸಿಗ್ತದೆ. ಈ ಸರ್ವ ಸಾಂಬಾರ ಮೂಲತಃ ವೆಸ್ಟ್ ಇಂಡೀಸ್ನ ಜಮೈಕಾ ಅನ್ನೋ ಜಾಗದಲ್ಲಿ ತುಂಬಾ ಹೆಚ್ಚಾಗಿ ಬೆಳೀತದೆ. ಈ ಗಿಡಗಳನ್ನ ನಾವು ಬೀಜದಿಂದ ಕೂಡ ಮಾಡಬಹುದು, ಮತ್ತೆ ಗಿಡದ ಕಾಂಡಗಳನ್ನ ಕಟ್ ಮಾಡಿ ಬೇರ್ ಬಿರ್ಸಿ ಅದನ್ನ ಕೂಡ ಮಾಡಬಹುದು. ಇದನ್ನ ಹಾಸನದ ಜಿಲ್ಲೆನ ಗಮನಿಸಿದಾಗ ಸಾಮಾನ್ಯವಾಗಿ ಇಡೀ ಹಾಸನ ಜಿಲ್ಲೆನಲ್ಲಿ ಎಲ್ಲಾ ಕಡೆ ಕೂಡ ಇದನ್ನ ಸೂಕ್ತವಾಗಿ ಬೆಳಿಬಹುದು. ಇದರಲ್ಲಿ ಇರುವಂತ ಅಂಶ ಅಂತಂತಂದ್ರೆ ಇದರಲ್ಲಿರುವಂತ ಎಲೆ ಮತ್ತ ಇದ್ರಲ್ಲಿ ಬರುವಂತ ಬೀಜ, ಇವೆರಡರಲ್ಲೂ ಆಯಿಲ್ ಇರೋದ್ರಿಂದ ಇಂಡಸ್ಟ್ರಿಗಳಿಗೆ ಬಹಳ ಹೆಲ್ಪ್ ಆಗತ್ತೆ. ಮತ್ತೆ ಈ ಎಲೆಯನ್ನ ನಾವು ಒಣಗಿಸಿ ಪುಡಿ ಮಾಡಿ ಟೀ ಪುಡಿ ಜೊತೆಗೆ ಬೆರೆಸಿದ್ರೆ ಮಸಾಲಾ ಟೀ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಯಾಕಂದ್ರೆ ಚಕ್ಕೆ, ಲವಂಗ, ಜಾಯಕಾಯಿ ಮೂರರ ಮಿಶ್ರಣ ಒಂದೇ ಕಡೆ ಸಿಕ್ಕಾಗ್ತದೆ. ಪ್ರತಿ ಎಕರೆಗೆ 50 to 60 kg ಬೀಜ ಸಿಗುತ್ತೆ. ಅದೇ ರೀತಿ ಸುಮಾರು 8 to 10 kg ಎಲೆ ಸಿಗುತ್ತೆ. ಹಾಗಾಗಿ ಸರ್ವ ಸಾಂಬಾರ ಗಿಡಗಳನ್ನ, ಮೂರು ಗಿಡಗಳನ್ನ ಬೆಳೆಸಲಿಕ್ಕೆ ನಂಗೆ ಆಗೋದಿಲ್ಲ, ನಾನು ಇದೊಂದನ್ನು ಬೆಳೆಸ್ಕೋತೀನಿ ಅನ್ನುವಂಥವ್ರಿಗೆ ಈ ಸರ್ವ ಸಾಂಬಾರ ಗಿಡ ಒಂದು ಆಶಾದಾಯಕ ಬೆಳವಣಿಗೆ ಆಗ್ತದೆ. ಆದರೆ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ಬಹಳ ಸೀಮಿತವಾದಂತಹ ಮಾರುಕಟ್ಟೆ ಇದಕ್ಕಿದೆ. ಶಿರ್ಸಿ ಭಾಗ ತುಂಬಾ ಒಳ್ಳೆ ಜಾಗ ಮಾರುಕಟ್ಟೆಗೆ. ಅಲ್ಲಿರುವಂತ PSS ಮತ್ತೆ ಕದಂಬ ಅನ್ನುವಂತ ಕೋಆಪರೇಟಿವ್ ಸಂಸ್ಥೆಗಳು ಇದನ್ನ ಪರ್ಚೇಸ್ ಮಾಡ್ತಾ ಇದ್ದಾವೆ. ಅದೇ ರೀತಿ ನಮ್ಮ ಚಂದ್ರಾಯಪಟ್ಟಣ ಅರಸೀಕೆರೆ ಭಾಗಕ್ಕೆ ಬಹಳ ಸೂಕ್ತವಾದಂತ ಗಿಡ ಸಾಂಬಾರ ಅಂತಂದ್ರೆ ಹುಣಸೆ. ಹುಣಸೆನಲ್ಲಿ ಲೋಕಲ್ ತಳಿಗಳು ಇದಾವೆ, ಮತ್ತೆ ಇವತ್ತಿಗೆ ಕಸಿ ಮಾಡಿರುವಂತಹ ಗಿಡಗಳು ಇದಾವೆ. ಉರ್ಗಮ್ PKM1 ಮತ್ತೆ GKVK 633 ಈ ರೀತಿ ಬೇರೆ ಬೇರೆ ಗಿಡಗಳಿದಾವೆ. ಈ ಹಿಂದೆ ಎಲ್ಲ ಜನ ಏನಾಗದಂತಂದ್ರೆ ತಾತನ ಕಾಲದಲ್ಲಿ ಹಾಕಿದ ಹುಣಸೆ ಮಗನ ಕಾಲಕ್ಕೆ ಇಳುವರಿ ಬರ್ತಿತ್ತು, ಇವತ್ತು ಕಸಿ ಮಾಡಿರೋದ್ರಿಂದ 4-5 ವರ್ಷಕ್ಕೇನೆ ಹುಣಸೆ ಹಣ್ಣು ಇಳುವರಿಗೆ ಬರ್ತದೆ. ಕನಿಷ್ಠ ಪಕ್ಷ 10 ಅಡಿ ಅಂತರದಲ್ಲಿ ನಾವು ಹುಣಸೆ ಗಿಡಗಳನ್ನ ನಾಟಿ ಮಾಡಬೇಕಾಗ್ತದೆ. ಲೋಕಲ್ ತಳಿಗಳಾದ್ರೆ ಗಿಡದಿಂದ ಇನ್ನೊಂದು ಗಿಡಕ್ಕೆ 6 ಮೀಟರ್ ಅಂತರದಲ್ಲಿ ನಾವು ಕಸಿ ಮಾಡಿರೋ ಗಿಡಗಳನ್ನ ನಾಟಿ ಮಾಡಬೇಕಾಗ್ತದೆ. ಈ ಹುಣಸೆನಲ್ಲಿ ಕಪ್ಪು ಹುಣಸೆ ಮತ್ತೆ ಕೆಂಪು ಹುಣಸೆ ಎರಡು ರೀತಿ ಇರ್ತದೆ. ಈ ಕೆಂಪು ಹುಣಸೆಗೆ ತುಂಬಾ ಒಳ್ಳೆ ಮಾರ್ಕೆಟ್ ಇದೆ ಕಪ್ಪು ಹುಣಸೆ ಕಂಪೇರ್ ಮಾಡಿದ್ರೆ. ಇವತ್ತು ನಾವು ಹುಣಸೆ ಹಣ್ಣಿನ ಧಾರಣೆ ನೋಡಿದ್ರೆ 350 ರೂಪಾಯಿ ತನಕ ಇದೆ. ಬರೇ ಹುಣಸೆ ಹಣ್ಣು ಮಾತ್ರ ಅಲ್ಲ, ಹುಣಸೆ ಬೀಜ ಹಿಂದೆ ಖಾಲಿ ಊರ್ ಮುಂದೆ ಬರುವಂತ ರದ್ದಿ ಮಾರನ್ನು ಕೊಟ್ಬಿಡ್ತಿದ್ರು. ಆದ್ರೆ ಇವತ್ತು ಹುಣಸೆ ಬೀಜಕ್ಕೂ ಕೂಡ ತುಂಬಾ ಉತ್ತಮವಾದಂತ ಧಾರಣೆ ಇದೆ. ಕನಿಷ್ಠ ಪಕ್ಷ ಕೆಜಿಗೆ 14 ರೂಪಾಯಿಂದ 20 ರೂಪಾಯಿ ತನಕ ತಗೊಂತಾ ಇದಾರೆ. ಯಾಕಂದ್ರೆ ಇವತ್ತು ಬಟ್ಟೆ ಮಿಲ್ಗಳೇನಿದಾವೆ ಅದಕ್ಕೆ ಸ್ಟಾರ್ಚ್ ಬೇಕು ಅಂತಂದ್ರೆ ಬಹಳ ಚೀಪೆಸ್ಟ್ ಸೋರ್ಸ್ ಹುಣಸೆ ಬೀಜ. ಹಾಗಾಗಿ ಹುಣಸೆ ಬೆಳೆದವರು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂದ್ರೆ, ಈಗ ನಮ್ಮ ಊರುಗಳ ಕಡೆ ಎಲ್ಲ ಹುಣಸೆ ಗಿಡಗಳನ್ನ ನೋಡಿದ್ರೆ ಎಲ್ಲಿ ಬೆಳೆದಿರುತ್ತೆ ಅಂದ್ರೆ ಸಿಪ್ಪೆಗುಂಡಿ ಕೆಳಗಡೆನೆ ಬೆಳೆದಿರುತ್ತದೆ. ಹಾಗಾಗಿ ಅದನ್ನ ಕುಯಿಲ್ ಮಾಡಬೇಕಾದ್ರೆ ನೆಲದ ಮೇಲೆ ಟಾರ್ಪಲ್ ಹಾಕ್ಬಿಟ್ಟು ಆ ನಂತರ ನೀವು ಹುಣಸೆ ಹಣ್ಣನ್ನ ಬಡಿಯುವಂತ ಕಾರ್ಯಕ್ರಮನ ಶುರು ಮಾಡಬೇಕು. ಹಾಗಾಗಿ ಗುಣಮಟ್ಟದ ಮತ್ತೆ ಶುದ್ಧವಾದಂತ ಹುಣಸೆ ಹಣ್ಣು ಗ್ರಾಹಕನಿಗೆ ಸೇರೋದಾಯ್ತು ಅಂತಂದ್ರೆ ನಿಮಗೂ ಕೂಡ ಒಂದು ಜವಾಬ್ದಾರಿ ನಿರ್ವಹಿಸಿದಾಗ್ತದೆ, ಮತ್ತೆ ಉತ್ತಮವಾದಂತ ಗುಣಮಟ್ಟದ ಹುಣಸೆ ಹಣ್ಣನ್ನ ಬಳಕೆದಾರರಿಗೆ ಕೊಟ್ಟಂತ ಸಮಾಧಾನ ಕೂಡ ನಮ್ಗೆ ಇರ್ತದೆ. ಚಿನ್ನದ ಗೆಂಡೆ ಚಿನ್ನದ ಗೆಂಡೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ ಚಿನ್ನದ ಗೆಂಡೆ ಚಿನ್ನದ ಗೆಂಡೆ ಚಿನ್ನದ ಗೆಂಡೆ ಚಿನ್ನದ ಗೆಂಡೆ ಚಿನ್ನದ ಗೆಂಡೆ. ಡಾಕ್ಟರ್ ಹರ್ಷ ಅವರೇ, ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ದಯವಿಟ್ಟು ಹೇಳ್ತೀರಾ? 944-93-736-330. ಇನ್ನೊಮ್ಮೆ 944-93-736-330. ಇನ್ನೂ ಒಂದ್ಸರಿ ಹೇಳ್ಬಿಡಿ. 944-93-736-330. ಒಳ್ಳೇದು ಡಾಕ್ಟರ್ ಹರ್ಷ ಅವರೇ, ಇದುವರೆಗೂ ಗಿಡ ಸಾಂಬಾರು ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರೆ ವಂದನೆಗಳು. ನಮಸ್ಕಾರ. ಅವಕಾಶ ಕೊಟ್ಟದಕ್ಕೆ ಆಕಾಶವಾಣಿ ಕೇಳುಗರಿಗೆಲ್ಲರಿಗೂ ನಮಸ್ಕಾರ.